ಲಾಟವಿಕಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯಲಂಬಿತಾಂಗುಜಂಗತುಂಗಮಾಲಿಕಾಂಡಮಡ್ಡಮಡ್ಡಮಡ್ಡ ಮಣ್ಣಿನಾಥವಡ್ಡಮರ್ವಯಂ ಚಕಾರ ಚಂಡತಾಂಡವಂತನೋತು ನಃ ಶಿವಃ ಶಿವಂ ಜಟಾಕಟಾಹ ಸಂಭ್ರಮಭ್ರಮನ್ನಿಲಿಂಪ ನಿರ್ಝರಿ ವಿಲೋಲವೀಚ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ ಧಗ ಧಗಜ್ಜಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣ ಮಮ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ಗಂಬರೆ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸ್ಫುರತ್ಪಣ ಮಣಿ ಪ್ರಭ ಕದಂಬ ಕುಂಕುಮದ್ರಭ ಪ್ರಲಿಪ್ತ ದಿಗ್ವದ್ಭೂಮುಖಿ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರೆ ಮನೋ ವಿನೋದ ಮದ್ಭುತಂ ಬಿಭರ್ತು ಭೂತ ಭರ್ತರಿ ಪ್ರವೃತ್ತ ಶೇಷ ಲೇಖ ಶೇಖರ ಪ್ರಸೂನ ಧೂಲಿ ಧೋರಣಿ ಬಿಧೂಸರಾಂಗ್ರಿ ಪೀಠ ಭೂಭುಜಂಗ ರಾಜಮಾಲಯ ನಿವತ್ತ ಜಾಟ ಜೂಟಕ ಶ್ರಿಯೈ ಚಿರಾಯ ಜಾಯತಾಂ ಚಕೋರ ಬಂಧು ಶೇಖರ ಲಲಾಟ ಚತ್ವರಜ್ಜಲ ಧನಂಜಯ ಸ್ಫುಲಿಂಗ ಭಾ ನಿಪೀತ ಪಂಚ ಸಾಯಕಂ ನಮನ್ನಿಲಿಂಪ ನಾಯಕಂ ಸುಧಾಮಯೂಖ ಲೇಖಯಾ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪದೆ ಶಿರೋ ಜಟಾಲ ಮಸ್ತು ನಃ ಪಟ್ಟಿಕಾ ಧಗದ್ಧಗದ್ಧಗಜ್ಜಲ ಧನಂಜಯಾಹುತಿ ಕೃತ ಪ್ರಚಂಡ ಪಂಚ ಸಾಯಕಿ ಧರಾಧರೇಂದ್ರ ನಂದಿನಿ ಕುಚಾಗ್ರ ಚಿತ್ರ ಪತ್ರಕ ಪ್ರಕಲ್ಪನೇಕ ಶಿಲ್ಪಿನಿ ತ್ರಿಲೋಚನೇರ ತಿರ್ಮಮ ನವೀನ ಮೇಘ ಮಂಡಲಿ ನಿರುದ್ಧ ದುರ್ಧರ ಸ್ಫುರ ಕುಹೂ ನಿಶೀಥಿ ನೀತಮ ಪ್ರಬಂಧಬದ್ಧ ಕಂಧರ ನಿಲಿಂಪ ನಿರ್ಝರಿಧರ ಸ್ತನೋತು ಕೃತ್ತ ಸಿಂಧುರ ಕಲಾ ನಿಧಾನ ಬಂಧುರ ಶ್ರಿಯಂ ಜಗದ್ದುರಂಧರ ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಗಾಲಿಮ ಪ್ರಭಾ ವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಚಿದಂ ಪುರಚ್ಚಿದಂ ಭವಚ್ಚಿದಂ ಮಖಚ್ಚಿದಂ ಗಜಚ್ಚಿದಾಂಧ ಕಚ್ಚಿದಂ ತಮಂತ ಕಚ್ಚಿದಂ ಭಜೇ ಅಖರ್ವ ಸರ್ವ ಮಂಗಲಾ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣ ಮಧುಪ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂದ ಕಾಂತಕಂ ತಮಂತಕಾಂತಕಂ ಭಜೇ ಜ जयत्वत प्रविभ्रम ब्रह्मत्पुजंगमश्वस द्विनिर्गमत्क्रमस्फुरत्कराल बालहर्यवाहिमिद्धिमिद्धिमिद्वनन् मृदंगतुंगमंगल ध्वनिक्रम प्रवर्तित प्रचंड तांडवः शिवः दुषद्विचित्ततल्पयोर्भुजङ्गमौक्तिकस्रजोर्गरिष्ठरत्नलोषयोः सुहृद्विपक्षपक्षयोः वृणारविन्दचक्षुषोः प्रजामहीमहेन्द्रयोः समप्रवृत्तिकः कदा सदाशिवं भजाम्यहम्। कदा निलिम्ब निर्झरी निकुञ्ज कोटरे वसन् विमुक्त दुर्मतिः सदा शिरःस्थमञ्जलिं वहन् विलोल लोल लोचनो ललाम भाल लग्नकः शिवेति मन्त्रमुच्चरन् कदा सुखी भवाम्यहम्। इमं हि नित्यमेव मुक्तमुत्तमोत्तमं स्तवं पठन् स्मरन् ब्रुवन् नरो विशुद्धिमेति सन्ततम्। हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनं सुशङ्करस्य चिन्तनं सुशङ्करस्य चिन्तनम्। पूजावसान समये दशवक्त्र गीतं यः शम्भुपूजन परं पठति प्रदोषे तस्य स्थिरां रथ गजेन्द्र तुरंगयुक्ता लक्ष्मी सदैव सुमुखी प्रददाति शंभु प्रददाति शंभु। ओ शिवाय।